क्षेत्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल भारत सरकार। ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಸಾವಯವ ಕೃಷಿ ಕುರಿತು ಶ್ರೀ ಗುರು ಚೆನ್ನಪ್ಪ ಅವರೊಂದಿಗೆ ಸಂದರ್ಶನ. ಆನಂತರ ಕೃಷಿ ಗೀತೆಗಳನ್ನು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಗ್ರಾಮದ ಪ್ರಗತಿಪರ ರೈತರು ಗುರು ಚಿನ್ನಪ್ಪ ಅಂತೇಳಿ ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ಅವರು ಕೇವಲ ರೈತ ವೈದ್ಯಕೀಯ ಸೇವೆಯನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ. ಅಂದರೆ ದೇಶಿ ಯಾವುದೊಂದು ವೈದ್ಯ ಕಲೆಯನ್ನು ಅವರು ಕಲ್ತ್ಕೊಂಡು ನೆಲಗಟ್ಟಿನೊಳಗಡೆಗೆ ಈ ಕೊಟ್ಟೂರು ಭಾಗದಲ್ಲಿ ಮಂಗಾಪುರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೇಲದ ಮರಗಳು ಸಾಕಷ್ಟಿದ್ದಾವೆ. ಹಣ್ಣುಗಳ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಹಣ್ಣುಗಳನ್ನು ಮಾರಾಟ ಮಾಡ್ತಾ ಅದರಿಂದ ಆದಾಯದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಂದು ಕಡೆಯಿಂದ ಈ ತೆರೆಮರೆಯಲ್ಲಿ ಈ ಎಲ್ಲ ರೈತರು ಸಾಮಾನ್ಯರನ್ನಿಸಿದರೂ ಸಹಿತ ಪ್ರಕೃತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಒಬ್ಬ ರೈತರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ, ಗುರು ಚಿನ್ನಪ್ಪ ಅಂತ. ಗುರು ಚಿನ್ನಪ್ಪ, ಈಗ ನಿಮ್ದು ಸ್ವಂತ ಊರು ಮಂಗಾಪುರ ಹೌದಲ್ವಾ, ಅಥವಾ ನೀವು ಬೇರೆ ಎಲ್ಲಿಂದಾದ್ರೂ ಬಂದಿದ್ರೆ ಹೇಗೆ? ಇಲ್ಲ ಸರ್, ಮಂಗಾಪುರ ಸ್ವಂತ ಊರು. ನಿಮ್ ತಂದೆಯವರೆಲ್ಲ ಕೃಷಿನೇ ಮಾಡ್ತಿದ್ರ? ನಮ್ಮ ತಂದೆಯವರು ಮೂಲ 35 ವರ್ಷ. ಏನು ವ್ಯಾಪಾರ ಮಾಡ್ತಿದ್ರು ಅವರು? ಅವ್ರು ಕಿರಾಣಿ ವ್ಯಾಪಾರಿ ಮಾಡ್ತಾ ಇದ್ರು. ಕೃಷಿ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೇ ಇರೋರು, ನಾವು ಕೃಷಿ ಬಗ್ಗೆ ಆಸಕ್ತಿ ಜಾಸ್ತಿ ಸರ್. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಯವರಿಗೆಲ್ಲ? ಈ ಕೃಷಿ ಆಸಕ್ತಿ ನಿಮಗೆ ಹೇಗೆ ಬಂತಿದೆಯಲ್ಲ ಅಂದರೆ, ನಿಮ್ಮ ತಂದೆಯವ್ರು ನೋಡಿದ್ರೆ ವರ್ತಕರು ಅಂತ ಹೇಳ್ತಿದ್ರಿ, ನಿಮಗೆ ಹೇಗೆ ಇದು ಮೂಡ್ತು? ಅಂದರೆ ನನಗೆ ಹುಟ್ಟು ನಮ್ಮ ತಂದೆಯವರು ಕಳ್ಕೊಂಡಿರೋದು, ನಾನು 7ನೇ ವರ್ಷದಲ್ಲಿ ಇರ್ತಕ್ಕಂಥ ಜನರ ಜೊತೆ ಒಡನಾಟ ಕೆಲಸ ಮಾಡ್ತಾ, ನಮ್ಮದು ಸ್ವಲ್ಪ ಜಮೀನಿತ್ತು, ಆ ಜಮೀನಿನ ಜೊತೆಗೆ ಮಾಡಿಸ್ಕೆಲ್ಸ ಮಾಡ್ತಾ ಮುಯ್ಯಾಳು ಈ ಥರ ಕೂಡಿಕೆ ಕೆಲಸ ಮಾಡೋವಂಥ ಪದ್ಧತಿ ನಮ್ಮ ಹಳ್ಳೀಲಿ ಈಗಲೂ ಇದೆ. ಅಂದ್ರೆ ಇದಕ್ಕೇನು ಮುಯ್ಯಾಳು ಅಂತಾರ? ಮುಯ್ಯಾಳು ಅಂತಾರೆ. ಕೂಡಿ ಕೆಲಸ ಮಾಡ್ಕೊಂತೀವಿ. ಅಂದ್ರೆ ಅವ್ರ ಹೊಲದಲ್ಲಿ ನೀವು ಹೋಗಿ ಕೆಲಸ ಮಾಡೋದು? ನಾವು ಹೋಗಿ ಮಾಡೋದು, ಮತ್ತೆ ಅವ್ರು ಬಂದು ನಮ್ಮ ಹೊಲದಲ್ಲಿ ಕೆಲಸ ಮಾಡೋದು. ಯಾವಾಗಲೂ ಪದ್ಧತಿ ಇದೆ ಮಾಡ್ತಾ ಇರೋದು. ನಾವು ಒಂದೇ ಸರಿ ಬೆಳಗಿನ ಕೆಲಸಕ್ಕೆ ಹೋದ್ವಿ ಅಂದ್ರೆ 20-25 ಜನ ಹೋಗ್ತೀವಿ ನಾವು, ಯಾವುದೇ ಕೆಲಸ ಇರಲಿ, ಯಾರ ಹೊಲದಾರ ಆಗಿರ್ಲಿ. ಬೆಳಿಗ್ಗೆ ಹೋದ್ವಿ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡೆ ಮನೆಗೆ ಬರೋದು. ನಿಮ್ಮ ಕೆಲಸಕ್ಕೆ ಬರಲ್ಲ. ಇದರಿಂದ ನಿಮಗೆ ಅನುಕೂಲನ ಹೇಗೆ ಇದೆಲ್ಲ? ಅನುಕೂಲನೇ ಆಗೋದು, ಯಾಕಂದ್ರೆ ಕೂಲಿ ಕೊಡಕ್ಕಂದ್ರೆ ಅವ್ರು ಕೇಳಿದಷ್ಟು ಹಣ ಕೊಡ್ಬೇಕಾಗತ್ತೆ. ಆದ್ರೆ ಕೂಡಿ ಕೆಲಸ ಮಾಡೋದ್ರಿಂದ ಅಲ್ಲಿ ಮಾಡಬಹುದು, ಹಣ ಎಷ್ಟು ಅಂತ ಯಾರು ಕೇಳದೇ ಇಲ್ಲ. ಅವತ್ತು ಕೆಲಸ ಮುಗಿಬೇಕಷ್ಟೇ. ಆ ಕೆಲಸ ಅಲ್ಲದೆ ಬೇರೆ ಏನಾದ್ರೂ ಕೆಲಸಗಳು ಬಿದ್ರೆ? ಬೇರೆ ಕೆಲಸಗಳು ಯಾರು ಹಂಗಿಲ್ಲ. ನಾವು ಹೊಲದ ಕೆಲಸಗಳು ಮುಯ್ಯಾಳು ಕೆಲಸ ಮಾಡ್ತಾ ಇದ್ರಲ್ಲ, ಒಮ್ಮೊಮ್ಮೆ ಒಟ್ಟಿಗೆ ಕೆಲಸ ಬಿತ್ತು ಬೇರೆ ಬೇರೆಯವ್ರದ್ದು ಹೇಗೆ? ಇಲ್ಲ, ಹಂಗೆ ಬೀಳಕಂದ್ರೆ ಅಡ್ಜಸ್ಟ್ಮೆಂಟ್ ಅದು ಅವ್ರವ್ರಿಗೆ. ಈಗ ನಿಂದು ನಾಳೆ ಇವತ್ತು ನಮ್ದು ಅನ್ನಂಗೆ ಮಾಡ್ಕೊಂಡಿತ್ತು. ಇಲ್ಲ ಅದು ಅವಸರ ಅಂತ ಪ್ರಶ್ನೆನೇ ಬರಲ್ಲ. ಅಲ್ಲಿ ಕೆಲಸ ಏನಂದ್ರೆ ಒಂದೊಂದು ದಿನಕ್ಕೆ ಮೂರು ಹೊಲದ ಕೆಲವು ದಿನ. ಈ ಪದ್ಧತಿ ಮಂಗಾಪುರದಲ್ಲಿ ಮಾತ್ರ ಇದೆಯಾ, ಇನ್ನು ಎಲ್ಲೆಲ್ಲಿ ಇದೆ ಇದು? ಇಲ್ಲ, ಎಲ್ಲ ಕಡೆ ಇರ್ಬೋದು, ನಮ್ಮೂರಾಗ ಮಾತ್ರ ಪ್ರಚಲಿತವಾಗೈತಿ ಈಗ. ಇವತ್ತಿಗೂ ಇದು ಇದೆ? ಇವತ್ತಿಗೆ ಐತಿ, ಯಾವಾಗ್ಲೂ ಇದೆ ನಮ್ಮೂರಲ್ಲಿ. ಸರಿ, ಈಗ ನಿಮ್ಮ ಭೂಮಿಯಲ್ಲಿ ಏನೇನು ಬಿತ್ತನೆಗಳಿದಾವೆ? ಅಷ್ಟು ಮತ್ತೆ ಮೆಕ್ಕೆಜೋಳ ಹಾಕೊಂಡಿವಿ ನಾನು ದನಗಳಿಗೋಸ್ಕರ, ಮತ್ತೆ ಶೇಂಗಾ ಮಾತ್ರ ಹೆಚ್ಚಿಗೆನೆ ಬಿತ್ತೇನೆ. ಹೇಗೆ ಸಾವಯವ ಕೃಷಿ ಮಾಡ್ತಾ ಇದ್ದೀರೋ ಅಥವಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಎಲ್ಲ ಇದೆಯಾ? ಉಳಿದ 4 ಎಕರೆ ನಾನು ಊರಲ್ಲೇ ಇದೆ, ಅದು ಮೆಕ್ಕೆಜೋಳ ಅದು ಬರೋದಿಲ್ಲ. ಸಾವಯವ ಕೃಷಿ ಬರಲ್ಲ ಅಷ್ಟು ಆಗಿ, ಬೆಳವಣಿಗೆ ಕಡಿಮೆ. ಅದಕ್ಕೆ ಸ್ವಲ್ಪ ಮಾತ್ರ ಅದಕ್ಕೆ ಕೆಮಿಕಲ್ ಅನ್ನು ಉಪಯೋಗಿಸಿ. ತಿಳಿದು ಬಂದಂತ ಸಂಗತಿ, ಮರ ಕೃಷಿ ಮಾಡ್ತಾ ಇದ್ರಿ, ಬೇಲದ ಹಣ್ಣುಗಳ ಸಂಗ್ರಹಣೆ ಮಾಡ್ತಾ ಇದ್ರಿ, ಇದೆಲ್ಲ ನಮ್ಮೂರು ಮತ್ತೆ ಹೊರಗಡೆನೂ ಗೊತ್ತೈತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಈ ಸಜ್ಜನ್ಜಿ ಅವ್ರು ಬಂದಾದ್ಮೇಲೆ ಬೇಲದ ಹಣ್ಣು ನಿಮ್ಮೂರಲ್ಲಿ ಈ ರೀತಿ ಇದಾವೆ, ನಿಮ್ಮೂರಿನ ಬೇಲದ ಹಣ್ಣಿಗೆ ಇಂಥ ಮಹತ್ವ ಐತೆ, ಅದ್ರಾಗ ಇಂತಿಂತ ವಿಟಮಿನ್ಗಳು ಇದಾವೆ, ನೀನು ಅವನ್ ಸಂಗ್ರಹಣೆ ಮಾಡ್ಕೊಂಬಂದು ತಂದ್ಕೊಡು, ನಾನು ಸಿಟಿಯ ಜನ ಆರೋಗ್ಯವಂತರಾಗಿರಕ್ಕೆ ಈ ಹಣ್ಣುಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಬಂದು ಕೊಡ್ತೀನಿ. ಡೈಲಿ ಒಂದೊಂದ್ ದಿನ 50 ಕೆಜಿ ತನಕ ಸಿಗುತ್ತೆ ನಮ್ಮೂರಲ್ಲಿ. ಒಂದ್ ಕೆಜಿಗೆ ಎಷ್ಟು ಪೀಸ್ ಬೀಳ್ತವೆ? 1 ಕೆಜಿಗೆ 6 ಪೀಸ್ ಇಂದ 7 ಪೀಸ್ ಬರುತ್ತೆ. ಹಣ್ಣಾಗಿರೋದು ಉದುರಿ ಇರುತ್ತೆ, ಹಣ್ಣಾಗಿ ಉದುರಿ ಇರೋದನ್ನೇ ತಗೊಳ್ಳೋದು. ಆರಿಸ್ಕೊಂಬರ್ತಾರೆ ಬೆಳಗ್ಗೆಲ್ಲ, ಅಲ್ಲಿದ್ದ ಮರಗಳೆಲ್ಲ ಕಾಡಲ್ಲಿ ಇರ್ತದ? ಇಲ್ಲ, ತೋಟಗಳದಾವೆ ನಮ್ಮೂರಲ್ಲಿ, ಅಂದ್ರೆ ಪೂರ ಹಳೆ ಕಾಲದ ತೋಟಗಳದಾವೆ. ಹುಣಸೆ ಗಿಡ, ಬೇಲದ ಗಿಡ ಮಾತ್ರ ಉಳ್ಕೊಂಡವೆ. ಆ ಗಿಡಗಳ ಬೇಲದ ಹಣ್ಣು ಮಾತ್ರ ಎಲ್ಲ ಕಾಲಕ್ಕೂ ಸಿಗ್ತವೆ. ಸರ್, ಈ ಬೇಲದ ಹಣ್ಣು ಒಂದು ನಿಮಗೆ ನಿಶ್ಚಿತ ಆದಾಯವನ್ನು ತಂದುಕೊಡ್ತಾ ಇದೆ? ಕಂಪಲ್ಸರಿ. ನೀವು ಒಬ್ಬರೇ ಮರಗಳಿದ್ದಾಗ ನೀವು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ತಿರೋ, ನೀವೇ ಸಂಗ್ರಹಿಸ್ತೀರಾ? ಇಲ್ಲ, ನಾನು ಕೆಲವು ಮರಗಳಾಗ ನಾನು ಸಂಗ್ರಹಿಸ್ತೀನಿ. ಒಂದು 5-10 ಜನ ತೋಟ ಇರೋಂಥವ್ರು ನನಗೆ ಪ್ರತಿ ವಾರ ಇಷ್ಟು ಕೊಡ್ತಾರೆ. ಒಂದು 5-6 ಜನ ಅಂತೂ ಪರ್ಮನೆಂಟ್ ಆಗಿ ಕೊಡ್ತಾರೆ. ಎಷ್ಟು ಬರುತ್ತೆ ಆದಾಯ ನಿಮಗೆ ಬೇಲದ ಹಣ್ಣಿನ ಸಂಗ್ರಹಣೆಯಿಂದ? ಬೇಲದ ಹಣ್ಣಿನ ಸಂಗ್ರಹದಿಂದ ಕನಿಷ್ಠ ಒಂದು 60-100,000 ತನಕ ದುಡಿದೇನೆ ಪ್ರತಿ ವರ್ಷ. ವರ್ಷಕ್ಕೆ ನೀವು ಮಾವಿನ ಮರಗಳನ್ನೆಲ್ಲ ಹಾಕಿದಿರಿ? ಮಾವಿನ ಅಲ್ಲ, ನಾವು ಹಾಕಿಲ್ಲ, ನಮ್ಮ ಅಪ್ಪರ ಹಾಕಿರೋ. 2 ಮರದಿಂದ 20,000 ಆಗ್ತದೆ. ಓಹೋ, ಅಂದ್ರೆ ಚಟ್ನಿಗೆ ಜಾಸ್ತಿ ಹೋಗ್ತದ? ಹಣ್ಣು ಕಳಿಸ್ತಿರೋ? ಹಣ್ಣೆ ನಾವು ತಗೊಂಡು ಹಣ್ಣೆ ಮಾಡೋದು. ಹಣ್ಣನ್ನ ಮನೆಯಲ್ಲೇ ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ನೆಲ್ಲೂರಿನಲ್ಲೇ ಮಂಗಾಪುರಕ್ಕೆ ಬಂದು ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ. ಸಿಟಿಯಿಂದ ಬರ್ತಾರೆ ಮಾವಿನ ಹಣ್ಣು. ಹಣ್ಣು ಅಂದ್ರೆ ಕಂಪಲ್ಸರಿ ಒಂದು ದಿನಕ್ಕೆ 8-10 ಗಾಡಿ ಬರ್ತಾವ ಮನೆಗೆ. ಹೌದಾ? ಹಣ್ಣು ಖಾಲಿ ಆಗೋವರೆಗೂ ದಿನ. ಸೊ ಅಷ್ಟು ಹಣ್ಣಿನ ಬೇಡಿಕೆ ಇದೆ. ಅಂದ್ರೆ ನಾವು ಯಾವುದೇ ರೀತಿ ಕೆಮಿಕಲ್ ಏನೋ ಇಲ್ಲ, ನಾವು ಇಲ್ಲ ಮಾವಿನ ಹಣ್ಣಿಗೆ ಹುಳ ಬೀಳೋದಂತೂ ನಿಜ. ಆದ್ರೆ ನಾವು ಈ ಪದ್ಧತಿ ಐತಲ್ಲ, ಏನು ನೊಣಗಳ ಆಕರ್ಷಣೆ ಮಾಡ್ಲಿಕ್ಕೆ ಡಬ್ಬೆಗಳನ್ನ ಕಟ್ತೀವಿ. ಮರಗಳು ತುಂಬಾ ಕಟ್ತೀವಿ, ಒಂದು 5-6 ಡಬ್ಬೆಗಳು. ಅವು ಆಕರ್ಷಣೆ ಮಾಡಿ ಊಜಿ ನೊಣ ಆಗದೆ ಇರೋ ಹಾಗೆ ಇದಾವೆ. ಒಟ್ಟು ಹಣ್ಣಿಗೆ ಊಜಿ ನೊಣ ಕುಂದ್ರಬಾರ್ದು, ಕೂತ್ ಬಿಡುತ್ತೆ ನೋಡ. ಕಾಯಿ ಮೇಲೆ ಕೂಡಲ್ಲ, ಅಲ್ಲೇ ಸಾಯುತ್ತೆ. ಹಂಗಾಗಿ ನಮಗೇನು ಇಲ್ಲಿವರೆಗೂ ಆದ್ರೆ ಆವಳಿ. ನೀವು ಹೇಗೆ ಅದನ್ನ ನಿಯಂತ್ರಿಸ್ತಿದ್ದೀರಿ ಅಂತ ಕೇಳಿದೆ? ಇಲ್ಲ, ನಾವು ಫ್ಲೈಟ್ ಟ್ರಾಪ್ ಮೂಲಕನೇ ಅವನ್ನೆಲ್ಲ ಮಾಡೋದು. 40-50 ಎತ್ತರ ಬೆಳೆದವ ಮರ, ಅಂತ ಮರಗಳಿಗೆ ಸ್ಪ್ರೇ ಮಾಡಕ್ ಸಾಧ್ಯನೂ ಇಲ್ಲ. ಹಂಗಾಗಿ ನಾವು ಯಾವಾಗ್ಲೂ ಇರುತ್ತೆ ಕಂಪಲ್ಸರಿ. ನಾನು 50 ರೂಪಾಯಿ ಕೆಜಿನೇ ಮಾರೋದು, ಎಲ್ಲೋ 20 ರೂಪಾಯಿ ಮಾರ್ತಾರೆ. ನಾನು ವೈದ್ಯರು ಅಂತ ಓದಿ ವೈದ್ಯನ ಅದನ್ನಲ್ಲ ನೋಡಿ ಅನುಭವದ ಮೇಲೆ ವೈದ್ಯ ವೃತ್ತಿ ಮಾಡ್ತೇನೆ. ಅಂದ್ರೆ ಯಾರ ಹತ್ರನು ಹಣ ಪಡ್ಕೊಳಲ್ಲ. ನನಗೆ ಗೊತ್ತಿರೋ ಅಂತ ಕೆಲವು ರೈತರು ಮತ್ತೆ ಅನುಭವಸ್ಥರು, ನನಗೆ ಒಬ್ರು ನಾಟಿ ವೈದ್ಯರು ಅವ್ರು ಪರಿಚಯಸ್ತರಾದ್ರೆ, ಅವ್ರ ಮಾವರ್ ಯಾರು ನಾಟಿ ವೈದ್ಯರು ಅಂದ್ರೆ ಅವರು ಅಂತ ಔಷಧಿ ಸಿಕ್ಕರೆ ತಗೊಂಬಂದು ಆಗ್ಲೇ ಆ ದನಗಳಿಗೆ ಚಿಕಿತ್ಸೆ ಮಾಡ್ತೇನೆ. ಜೊತೆಗೆ ಅಲ್ಲಲ್ಲೇ ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ಪರಿಚಯ ಐತೆ, ಆ ನಂಬರ್ಗಳೆಲ್ಲದವೆ ನನ್ನ ಕೈಲೇ. ಈ ನಾಟಿ ವೈದ್ಯ ಹಣ ಪಡ್ಕೊಳಲ್ಲ, ಅವ್ರದೇ ಮೆಡಿಸನ್, ಅವ್ರದೇ ಇಂಜೆಕ್ಷನ್, ಅವ್ರ ದನಗಳಿಗೆ ಒಳ್ಳೆ ರೀತಿ ಆಗಲಿ ಅಂತ ಗುಣ ಆಗೋ ರೀತಿ ಇಂಜೆಕ್ಷನ್ ಮಾಡಿದ್ದೀನಿ. 99% ಗುಣ ಆಗಿದ್ದಾರೆ, ಎಲ್ಲೂ ಫೇಲ್ಯೂರೇ ಆಗಲ್ಲ. ಅಷ್ಟು ಚೆನ್ನಾಗಿ ಈಗ ಹೊಸ ಹೊಸ ಕಾಯಿಲೆ ಎಲ್ಲ ಬರ್ತದವು. ನನಗೆಲ್ಲ ಮುಂಚೆ ಕಾಲು ಬಾಯಿ ಚಪ್ಪೆ ರೋಗ ಗಂಟ್ಲು ಬೇನೆ ಅಂತ ಅದು ಉದರ ಬೇನೆ ಬಂದಿತ್ತು. ಸಿಕ್ಕಾಪಟ್ಟೆ ಬೇದಿ ಹೋಗ್ತೈತೆ ದನಗಳಿಗೆ. ಯಾವ ಕಾರಣಕ್ಕೂ ಕಡೆಯಲ್ಲಿ ಈ ರೀತಿ ಚಿಕಿತ್ಸೆ ಮಾಡಿ ಕಂಟ್ರೋಲ್ ಬರ್ತಂತ ಇವ್ರು ಹೇಳಿದ್ರು. ಈಗ ಮಾಡಿದ್ಕೆ ಒಂದೇ ದಿನಕ್ಕೆ ಕಂಟ್ರೋಲ್ ಆಗಿದೆ. ಅದು ಬಿಎ ಮಾತ್ರ ಕಲ್ತ್ಕೊಂಡಿರೋದು ಎಲ್ಲ ವಿದ್ಯಾನು ಗುರುಗಳು ಮತ್ತೆ ಜನರ ಆಶೀರ್ವಾದಗಳ ಮೇಲೆ. ಮೆಣಸಿನ ಗಿಡ ಹಾಕೊಂಡು ಟೊಮೆಟೊ ಗಿಡ ಹಾಕಿವಿ, ತರಕಾರಿ ಎಲ್ಲ ಮಾಡಿದೀವಿ. ಎಲ್ಲಾ ವಿಧವಾದ ತರಕಾರಿನೂ ನಮಗೇನು ಬೇಕೋ, ಗೆಣಸಿನ ಬಳ್ಳೆ ಕೂಡ ಹಾಕಿವಿ, ಗೆಣಸು ಕೂಡ, ಮತ್ತೆ ಇದು ತೊಗರಿ ಗುರಿಗಷ್ಟೇನಾ? ಇಲ್ಲ, ನಾವು ನಮ್ಮ ಕುಟುಂಬಕ್ಕೆ ಮಿಕ್ಕಿ ಮಾರಾಟ ಮಾಡ್ತೀವಿ. ಮಿಕ್ಕಿದ್ರೆ ನಮ್ಮ ಕುಟುಂಬಕ್ಕಾಗಿ ನಾವು ಸ್ವಲ್ಪ ಪಾಳೆಕಾರ ಪದ್ಧತಿ ಮಾಡ್ತಾ ಇದೀವಿ. ಇತ್ತೀಚೆಗೆ ಗೋನಂದ ಜಲ ಮತ್ತೆ ಗೋಕೃಪ ವರ್ಷ ಅಲ್ಲ, ಈ ಸರಿ ಗೋನಂದ ಜಲನೇ ಮತ್ತೆ ಗೋಕೃಪ ಅಮೃತ ಎರಡನ್ನ ಹೆಚ್ಚು ಬಳಸ್ಬೇಕಂತ. ಖರ್ಚು ಕಡಿಮೆ ಮಾಡ್ಕೊಂತೀವಿ. ಅಂದ್ರೆ ನಾನು ಅವಸರ ಬೀಳಲ್ಲ, ಜನ ನಾನೇ ರೋಣಿ ಸರಿಯಾಗಿ ನೋಡೆ ಬಿತ್ತದು, ಅವಸರ ಮಾಡಲ್ಲ. ಆ ಮಳೆಗೆ ಬಿತ್ತಿದ್ರೆ ಚೆನ್ನಾಗಿ ಬರ್ತಾ ಅದು ಸುಳ್ಳು ನಮ್ಮ ಅದೃಷ್ಟ. ಮತ್ತೆ ಬೆಳೆ ಚೆನ್ನಾಗಿ ಆಗ್ಬೇಕಾದ್ರೆ ಮಳೆ ಬಂದೆ ಯಾವಾಗ್ಲೂ ಬಂದೇ ಬರ್ತದೆ, ಭೂಮಿ ಅದ ಇದ್ರೆ ಬಿತ್ತದು. ಗುರುಚಿನಪುರ ಮುಂದೆ ನಿಮ್ಮ ಯೋಜನೆಗಳೇನು ಕೃಷಿಯಲ್ಲಿ? ನೀವು ಹೇಗೆ ಮತ್ತೆ ಬೇರೆ ಬೇರೆ ರೈತರಿಗೆ ಮಾದರಿಯಾಗಿಗೆ? ನಾನೊಂದು ಕನಸು ಅಂದ್ರೆ ನನ್ನ ಹೊಲದಲ್ಲೇ ಒಂದು ಗೋವಿನ ಶೆಡ್ ಮಾಡ್ಬೇಕಂತ ಆಸೆ ಐತೆ. ಮುಂದೊಂದು ಶೆಡ್ ಮಾಡ್ಬೇಕು, ಆಕಳ ದೊಡ್ಡ ಶೆಡ್ ಮಾಡ್ಬೇಕಂತ ಐತೆ. ಈಗಿರೋದು 6 ಇದಾವಲ್ಲ, ಅವು 16 ಆಗ್ಬೇಕು ಅನ್ನೋದು ಆಸೆ ಇರೋದು. ಆದ್ರೆ ಈಗ ಅದಕ್ಕೆ ಸ್ವಲ್ಪ ಎಲ್ಲ ಸಮಸ್ಯೆಗಳಿರೋದ್ರಿಂದ ಏನು ಮಾಡಕ್ ಆಗ್ತಾ ಇಲ್ಲ. ಸರಿ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ನೀವು? ತಾಯಿ, ನಮ್ಮ ತಂಗಿ, ನಮ್ಮ ತಮ್ಮ, ನಾವು 3 ಇದ್ವಿ. ನಮ್ಮ ತಂಗಿ ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ವಿ. ನಾವು ನಮ್ಮ ತಮ್ಮ ನಾನು ಅವ್ರಿಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ. ಅವ್ರ ಸ್ವಂತ ಕೆಲಸ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಾರೆ, ಬಿಟ್ರೆ ಉಳಿದಂತ. ನಿಮ್ಮ ತಮ್ಮನಿಗೆ? ನಮ್ಮ ತಮ್ಮನಿಗೂ ಕೂಡ ಆಗಿಲ್ಲ ಸರ್. ಅಂದ್ರೆ ಮದುವೆ ಆಗುವ ಪ್ರಯತ್ನಗಳನ್ನು ಮಾಡಿಲ್ವಾ? ಹೇಗೆ ಮದುವೆ ಆಗೋ ಪ್ರಯತ್ನ ಎಲ್ಲ ಮಾಡಿದೀವಿ. ಆದ್ರೆ ನಮಗೆ ತಕ್ಕನಾಗಿ ಇರ್ತಕ್ಕಂಥ ಸಂಬಂಧಗಳು ರೈತರಿಗೆ ಇಲ್ಲಿ ಹಣ್ಣು ಕೊಡೋದು ಹಂಗೆ ಅಂತ ನಿರ್ಲಕ್ಷ್ಯ ಇರೋದ್ರಿಂದ. ಒಂದು ಕಡೆ ನಿಮ್ಮ ಆಸಕ್ತಿ, ನಿಮ್ಮ ಕೃಷಿಯಲ್ಲಿ ನೀವು ತೊಡಕೊಂಡಿರ್ತಕ್ಕಂಥ ನೋಡಿ ತುಂಬಾ ಖುಷಿ ಆಗ್ತದೆ. ಮತ್ತೊಂದು ಕಡೆಗೆ ಖೇದಕರ ಸಂಗತಿ ಏನು ಅಂದ್ರೆ, ಒಬ್ಬ ವಯಸ್ಸಾದ್ರೂ ಸಹಿತ ಒಂದು ರೈತ ಕುಟುಂಬಕ್ಕೆ ಒಂದು ಹೆಣ್ಣನ್ನು ಕೊಡದೇ ಇರತಕ್ಕಂಥದ್ದು ಈ ಸಮಾಜದ ಒಂದು ಖೇದಕರ ಸಂಗತಿ. ರೈತನಿಗೆ ಒಂದು ಹೆಣ್ಣನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಆಸರೆ ಆಗ್ಬೇಕು ಅನ್ನುವಂಥ ಮನಸ್ಸುಗಳು ಕಾಣೆಯಾಗಿ ಕೊಟ್ಟು ಆ ಮನೆಯನ್ನು ಬೆಳಗುವಂಥ ಒಂದು ಕೆಲಸಗಳನ್ನು ಸಮಾಜದ ಎಲ್ಲ ವರ್ಗದವರು ಮಾಡಬೇಕು ಅಂತ ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ. ಇದುವರೆಗೆ ಸಾವಯವ ಕೃಷಿ ಕುರಿತು ಶ್ರೀ ಗುರು ಚನ್ನಬಸಪ್ಪ. ರೈತ ಬಾಂಧವರೇ, ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ರಾಸಾಯನಿಕದ ಭಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ. ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ, ಕದವ ತೆರೆಯಲು ಕೂಡಿ, ಕೂಗೋಣ ಶಿಂ ಶಿಂ ಫುಲ್ಜಾ ಶಿಂ ಶಿಂ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಮಲಿಯ ಪರಿಸರ ಶುದ್ಧಿಯ ನಾವು ಮಾಡೋಣ, ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ, ಹೊಂಗೆ ಸಿಮರೂಪ. ಅನಂತ ಶಕ್ತಿಯ ಮೂಲವಾಗಿ ಇಂಧನ ಇಂಧನ ಅಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ, ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ಶುಂ ಖುಲ್ ಜಾ ಶುಂ ಶುಂ ಖುಲ್ ಜಾ ಶುಂ ಶುಂ. ಚಂದಿರ ನೆಡೆಗೆ ಬರುತ್ತೀಯ, ಚಂದಿರ ನೆಡೆಗೆ ಏರೋಣ ಚಂದ್ರೋ ಏರೋಣ. ಈಗ ಕೆಲವು ಪ್ರಕಟಣೆಗಳನ್ನ ಕೇಳೋಣ. ಪ್ರಕಟಣೆಗಳ ನಂತರ ಮತ್ತಷ್ಟು ಕೃಷಿ ಗೀತೆಗಳನ್ನ ಕೇಳೋಣ. ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ, ಸಾಯಿ ಬಾಲ್, ಗುಳ್ಳೆ ಗಜಕರ್ಣ, ಸಾಯಿ ಬಾಲ್, ಸಾಯಿ ಬಾಲ್. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಅರ್ಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು. ರೈತ ಬಾಂಧವರೇ, ಈಗ ಮತ್ತಷ್ಟು ಕೃಷಿ ಗೀತೆಗಳನ್ನ ಕೇಳೋಣ. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಜಗದ ಚರಾಚರಗಳಲ್ಲಿ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ಗಾಳಿಯನ್ನು ಅದರಲ್ಲಿ ಹುದು ಕಾರ್ಬನ್ನು ಇಂತಿ ಎಲ್ಲ ಹಣ್ಣನ್ನು ಹುದು ಕಾರ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಅದರಲ್ಲಿರುವುದು ಕಾರ್ಬನ್ನು ಧರಿಸುವ ಎಲ್ಲ ವಜ್ರವನ್ನು ಅದರೊಬ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇವನ್ ಹೇವನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನ ಕಾರ್ಬನ್ ಕೆಲಸ ಮಾತ್ರ ನೂರೊಂದು. ಕಾರ್ಬನ್ ಇರುವುದರಿಂದ ಇಂದು ಅಂದು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇವನ್ ಹೇ